ಸಭೆಯಲ್ಲಿ ತೀರ್ಮಾನ. ಕಾಲ್ತುಳಿತ ಪ್ರಕರಣ ಆರ್ಸಿಬಿ ಮತ್ತು ಡಿಎನ್ಎ ಪದಾಧಿಕಾರಿಗಳಿಗೆ ಮಧ್ಯಂತರ ಜಾಮೀನು ಮಂಜೂರು ಮಾಡಿದ ಹೈಕೋರ್ಟ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಸಂದರ್ಭದಲ್ಲಿ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರಿಂದ ಸಂದೇಶ. ನಮಸ್ಕಾರ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಪ್ರತಿ ವರ್ಷ June 12 ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನವನ್ನಾಗಿ ಜಗತ್ತಿನೆಲ್ಲೆಡೆ ಆಚರಿಸಲಾಗುತ್ತದೆ. ಬಾಲ ಕಾರ್ಮಿಕರು ಹಾಗೂ ಕಿಶೋರ ಕಾರ್ಮಿಕರನ್ನು ಕೆಲಸಕ್ಕೆ ನೇಮಿಸಿಕೊಳ್ಳುವುದು ಅಪರಾಧವಾಗಿರುತ್ತದೆ. ನಾವೆಲ್ಲರೂ ಸೇರಿ ಮಕ್ಕಳ ಹಕ್ಕಿಗೆ ಅವರ ಬದುಕಿಗೆ ಸಮಸೋಣ ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ಮಕ್ಕಳ ಹಕ್ಕುಗಳನ್ನು ಮಕ್ಕಳಿಗೆ ಹಾಗೂ ಪೋಷಕರಿಗೆ ತಿಳಿಸುವ ಎಲ್ಲಾ ಕಾರ್ಯಕ್ರಮಗಳನ್ನು ನಾವು ನೀವು ಸೇರಿ ಹಮ್ಮಿಕೊಳ್ಳೋಣ. ರಾಜ್ಯದ ಯಾವುದೇ ಭಾಗದಲ್ಲಿ ಬಾಲ ಕಾರ್ಮಿಕರು ಕಂಡು ಬಂದಲ್ಲಿ ಮಕ್ಕಳ ಸಹಾಯವಾಣಿ ಸಂಖ್ಯೆ 1098 ಕರೆ ಮಾಡಲು ಕೋರಲಾಗಿದೆ. ಜೈ ಜೈ ಕರ್ನಾಟಕ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಶ್ರೋತೃಗಳೇ, ಸಮಯ 6:51:16. ಕಾರ್ಯಕ್ರಮ ಕೃಷಿ ರಂಗ. ನಮ್ಮೆಲ್ಲ ರೈತ ಬಾಂಧವರಿಗೆ ಹಾಗೂ ರೈತ ಮಹಿಳೆಯರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕೃಷಿರಂಗದಲ್ಲಿ ರೈತರಿಗೆ ಡಿಜಿಟಲ್ ತಂತ್ರಜ್ಞಾನದ ಮಹತ್ವ, ಈ ಕುರಿತು ಡಿಜಿಟಲ್ ಸಖಿ ಯಶೋಧ ಅವರೊಡನೆ ಸಂದರ್ಶನವನ್ನು ಕೇಳೋಣ. ಸಂದರ್ಶಿಸುತ್ತಿದ್ದಾರೆ ತಿಮ್ಮಪ್ಪ ಎಚ್ ಗೌಡ. ಅನಂತರ ತುರುವೇಕೆರೆ ತಾಲೂಕು ಕೊಳಲದ ಕೆಆರ್ ತೋಪೇಗೌಡ ಮತ್ತು ಸಿಂಗಡಿಗರಿಂದ ಭಜನೆ ಪದಗಳನ್ನು ಕೇಳದಿದ್ದೀರಿ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಒಬ್ಬ ಸ್ವಉದ್ಯೋಗಿ ಡಿಜಿಟಲ್ ಸಖಿಯವರನ್ನು ಭೇಟಿ ಮಾಡೋಣ. ಇವರು ಮಾಹಿತಿ ತಂತ್ರಜ್ಞಾನದ ಇವತ್ತಿನ ದಿನದಲ್ಲಿ ರೈತರಿಗೆ ಏನೇನು ಅವಶ್ಯಕತೆ ಇದೆ, ರೈತ ಕುಟುಂಬ ವರ್ಗಕ್ಕೆ ಅಥವಾ ಸಾರ್ವಜನಿಕರಿಗೆ ಏನು ಉಪಯೋಗ, ಈ ಒಂದು ವ್ಯವಸ್ಥೆ, ಈ ಒಂದು ಮಾಧ್ಯಮದ ವ್ಯವಸ್ಥೆ ಮೂಲಕ ಏನು ಪ್ರಯೋಜನ ಪಡ್ಕೋಬಹುದು. ಸಾಕಷ್ಟು ವಿಮಾ ಪಾಲಿಸಿಗಳು ನಮ್ಮ ಜೊತೆಗೆ ಇದ್ದಾವೆ. ಇವತ್ತು ಸಾಕಷ್ಟು ಸರ್ಕಾರದ ಯೋಜನೆಗಳು ಬರ್ತಾ ಇದ್ದಾವೆ. ಅದೇ ಥರ ಏನೇ ಮಾಹಿತಿ ಕೂಡ ನಮ್ಮ ಸರ್ಕಾರ ಇವತ್ತು ನಮಗೆ ಒದಗಿಸ್ತಾ ಇದೆ. ಆದರೆ ನಾವು ಈ ಒಂದು ವ್ಯವಸ್ಥೆಯಲ್ಲಿ ತಿಳ್ಕೊಂಡ್ರು ಅಥವಾ ಪತ್ರಿಕೆಯಲ್ಲಿ ಓದಿದ್ದು ಮಾಹಿತಿ ಮೊಬೈಲಲ್ಲಿ ತಿಳ್ಕೊಂಡು ಬಿಟ್ಬಿಡ್ತೇವೆ. ನಾವು ಅದರ ಉಪಯೋಗ ಏನಿದೆ ಅನ್ನೋದ್ರ ಕುರಿತು ನಾವು ತಿಳ್ಕೊಳಕ್ಕೆ ಹೋಗಲ್ಲ. ಇದನ್ನು ನಾವು ನಮಗೋಸ್ಕರ ಇರುವಂಥ ಈ ಒಂದು ವ್ಯವಸ್ಥೆಯಲ್ಲಿ ನಾವು ಇದನ್ನು ಉಪಯೋಗ ಮಾಡಿಕೊಂಡ್ರೆ ನಮ್ಗೆ ಒಳ್ಳೇದಾಗುತ್ತೆ. ನಮ್ಮ ರೈತ ಕುಟುಂಬಕ್ಕೆ, ಸಾರ್ವಜನಿಕರಿಗೆ ಇದರಿಂದ ತುಂಬ ಒಳ್ಳೆಯದಿದೆ. ಅಪಘಾತ ಆದಾಗ ನಮಗೆ ಇನ್ಸೂರೆನ್ಸ್ ಇಲ್ಲ ಅಂದ ತಕ್ಷಣ ನಮಗೆ ವಿಮಾ ಮೊತ್ತ ಸಿಗೋದಿಲ್ಲ. ಆವಾಗೇ ಕುಟುಂಬಕ್ಕೆ ದಿಕ್ಕು ತೋಚದಾಗುತ್ತೆ, ಹೌದಲ್ಲ? ಈ ಸಂದರ್ಭದಲ್ಲಿ ನಮಗೆ ಇದು ಹೇಗಾಯಿತು, ಅಪಘಾತ ಆಯಿತು, ನಮ್ಮ ಏನು ಅವಲಂಬಿತರು ತೀರ್ಕೊಂಡಾಗ ನಮಗೆ ಗೊತ್ತಾಗಲ್ಲ. ಅದು ಆ ಸಂದರ್ಭದಲ್ಲಿ ನಾವು ದಿಕ್ಕು ತೋಚಿದಾದಾಗ ನಾವು ಎಲ್ಲಾದರೂ ಇನ್ಸೂರೆನ್ಸ್ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಏನಾದರೂ ಕುಟುಂಬಕ್ಕೆ ಒಂದು ಬೆಂಬಲ ಆಗ್ತಿತ್ತೇನೋ ಅಂತ ಆ ಥರ ಒಂಥರ ಆಗುತ್ತೆ. ಅದೇ ರೀತಿ ಸರ್ಕಾರದ ಯೋಜನೆಗಳು, ಸಾಲ ಸೌಲಭ್ಯ, ಬೆಳೆ ವಿಮೆ, ಹೀಗೆ ಹತ್ತಾರು ವಿಚಾರಗಳು ಬಂದಾಗ ರೈತರು ತಾವು ಮಾಹಿತಿ ಕೊರತೆಯಿಂದ ಅದನ್ನು ತಾವು ಕಾರ್ಯರೂಪಕ್ಕೆ ತಂದುಕೊಳ್ಳೋದಿಲ್ಲ. ಆವಾಗ ಅದು ಕೂಡ ಈಗ ಮಳೆ ಸೀಸನ್ ಬಂದಾಗ ಆ ಒಂದು ಬೆಳೆ ವಿಮೆ ಮಾಡಬೇಕಾಗತ್ತೆ, ಮಾಡಿಸ್ಬೇಕಾಗತ್ತೆ. ನೀವು ಮಾಹಿತಿ ಕೊರತೆಯಿಂದ ಅದನ್ನು ಅಲ್ಲಿಗೆ ನಿಲ್ಲಿಸಿಬಿಟ್ರೆ ನಿಮಗೇನು ಉಪಯೋಗ ಆಗಲ್ಲ. ಹಾಗಾಗಿ ಇವತ್ತು ಮಾಹಿತಿ ಪಡ್ಕೊಂಡು ಅದನ್ನು ತಾವು ಕಾರ್ಯರೂಪಕ್ಕೆ ತರಿಸ್ಕೊಂಡ್ರೆ ಮುಂದೆ ತಮಗೆ ಒಳ್ಳೆಯದಾಗುತ್ತೆ. ಈ ಥರ ವಿಚಾರವನ್ನು ತಿಳಿಸ್ಕೊಡೋಕ್ಕಾಗಿ ಇವತ್ತು ನಮ್ಮ ಜೊತೆಗೆ ಒಬ್ಬ ಡಿಜಿಟಲ್ ಸಖಿಯವರು ಇದ್ದಾರೆ. ನಮಸ್ಕಾರ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ತಮ್ಮ ಹೆಸರು ಹೇಳಿ, ಎಲ್ಲಿಂದ? ನಮಸ್ತೆ ಸರ್, ಆಕಾಶವಾಣಿ ಬೆಂಗಳೂರು ಕಾರ್ಯಕ್ರಮಕ್ಕೆ ಮಾತನಾಡಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ನನ್ನ ಹೆಸರು ಯಶೋಧ, ನಾನು ಹೊನಸ್ಕೆರೆ ಗ್ರಾಮದಿಂದ ಬಂದಿದ್ದೀನಿ. ನಾನು ಡಿಜಿಟಲ್ ಸಖಿಯಾಗಿ ಕಳೆದ 3 ವರ್ಷಗಳಿಂದ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಡಿಜಿಟಲ್ ಸಖಿಯಾಗಿ ನಾನು ಕಾರ್ಯನಿರ್ವಹಿಸೋದಕ್ಕಿಂತ ಮುಂಚೆ ನಾವು ಮೊದಲು ಮನೆಯಲ್ಲಿ ಔಟ್ ವೈಫ್ ಆಗಿ ಕೆಲಸ ಮಾಡಿಕೊಂಡಿದ್ದೆ. L&T ಮತ್ತು ಆಕ್ಸೆಸ್ ಲವ್ಲಿವುಡ್ ಕಡೆಯಿಂದ ಡಿಜಿಟಲ್ ಸಖಿ ಯೋಜನೆ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ರು. ಆಗ ನಮ್ಮ ಊರಿನ ಯಾರೋ ಒಬ್ರು ಬಂದು ಈ ತರ ಒಂದು ಯೋಜನೆ ಇದೆ ಅದಕ್ಕೆ ಜಾಯಿನ್ ಆಗು ಅಂತ ಹೇಳಿದ್ರು. ನಾನು ಈ ಡಿಜಿಟಲ್ ಸಖಿ ಯೋಜನೆ ಮತ್ತೆ ಇದ್ರ ಬಗ್ಗೆ ಉದ್ದೇಶ ಮತ್ತೆ ಇದು ಗ್ರಾಮೀಣ ಮಹಿಳೆಯರನ್ನ ಸಬಲೀಕರಣಗೊಳಿಸೋ ಒಂದು ಮುಖ್ಯ ಉದ್ದೇಶವನ್ನು ಇಟ್ಕೊಂಡು ಈ ಯೋಜನೆ ಪ್ರಾರಂಭವಾಗಿರುತ್ತೆ ಅಂತ ತಿಳ್ಕೊಂಡು ನಾನು ಈ ಯೋಜನೆಗೆ ಜಾಯಿನ್ ಆದೆ. ನಾನು ಜಾಯಿನ್ ಆಗೋದ್ರ ಮುಖಾಂತರ ಈ ಡಿಜಿಟಲ್ ಸಖಿ ಯೋಜನೆಯ ಮುಖ್ಯ ಉದ್ದೇಶ ಏನು ಅಂದ್ರೆ ನಾವು ಡಿಜಿಟಲ್ ಸಖಿಯರನ್ನ ಮಹಿಳಾ ಸಬಲೀಕರಣಗೊಳಿಸೋದು ಮತ್ತು ಡಿಜಿಟಲ್ ಸಖಿಯರನ್ನ ಮೊದಲು ಸ್ವಾವಲಂಬನೆ ಮಾಡೋದು, ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳಕ್ಕೆ ಒಂದು ಅವಕಾಶ ಇದು, ಅವಕಾಶ ಮಾಡಿಕೊಡೋದು. ಮತ್ತೆ ಏನು ಓದಿದ್ರಿ? ನಾವು SSLC ಓದಿರೋದು, ತೀರಾ ಕನಿಷ್ಠ ಮಟ್ಟದ ವಿದ್ಯಾಭ್ಯಾಸವನ್ನು ಹೊಂದಿದ್ವು. ಫೋನ್ ಮಾತ್ರ ಬಳಸಕ್ ಬರ್ತಿತ್ತು, ಬೇರೆ ಏನು ಗೊತ್ತಿರಲಿಲ್ಲ. ನಮಗೆ ಇವ್ರಿಗೆ ಅಗತ್ಯವಾದ ಮೂಲ ಸೌಕರ್ಯಗಳನ್ನು ಒದಗಿಸ್ಕೊಟ್ಟು ತರಬೇತಿ ಕೊಟ್ಟು ಕಾಲಕಾಲಕ್ಕೆ ನಮಗೆ ಏನ್ ಬೇಕೋ ಅದನ್ನ ಮೂಲ ಸೌಕರ್ಯಗಳನ್ನು ಒದಗಿಸ್ಕೊಟ್ಟು ನಮಗೆ ಡಿಜಿಟಲ್ ಸಖಿ ಯೋಜನೆ ಕಾರ್ಯಕ್ರಮವನ್ನು ಕಾರ್ಯರೂಪಗೊಳಿಸೋಕೆ ನಮಗೆ ಅವಕಾಶ ಮಾಡಿಕೊಟ್ರು ಇವರು. ಯಶೋಧ ಅವರೇ, ಇವತ್ತು ನಾವು ಮೊಬೈಲ್ ಮಾಹಿತಿ ತಂತ್ರಜ್ಞಾನದಲ್ಲಿದ್ದೇವೆ. ನಾವು ಇವತ್ತು ಶಿಕ್ಷಣ ಪಡೆದೇ ಇರ್ಬೋದು, ಮೊಬೈಲ್ ಬಳಸೋಕೆ ಬರ್ತಾ ಇದೆ. ಮೊಬೈಲ್ ಇದು ವಾಟ್ಸಪ್ ಬಳಸಿದ್ರು ವಾಟ್ಸಪ್ ವಿಶ್ವವಿದ್ಯಾಲಯ ಅಂತ ಜನ ಕರೀತಾರೆ. ಹೌದು ಸರ್. ಅದೇ ಥರ ಈ ಗೂಗಲಲ್ಲಿ ನಮಗೆ ಆನ್ಲೈನಲ್ಲಿ ನಮಗೆ ಕೇಳಿದ ಮಾಹಿತಿ ಅಲ್ಲಿ ಸಿಗುತ್ತೆ. ಉಪಯುಕ್ತವಾದ ಮಾಹಿತಿನೂ ಸಿಗುತ್ತೆ, ಕೆಟ್ಟ ಮಾಹಿತಿನೂ ಸಿಗುತ್ತೆ. ಅದರ ಬಳಕೆ ಮೇಲೆ ನಮ್ಮ ಬಳಕೆದಾರರಾದ ನಮ್ಮ ಮೇಲೆ ಇದು ಬಿಟ್ಟಿದ್ದು. ಸಾಕಷ್ಟು ಉಪಯೋಗ ಇದರಿಂದ ಆಗಿದೆ. ಸ್ವಾವಲಂಬಿಗಳಾಗಿದ್ದೇನೆ ಅಂತ ಹೇಳಿದ್ರಿ, ಈ ಯಾವ ಥರ ತಾವು ಸ್ವಾವಲಂಬಿಗಳಾಗಿದ್ದೀರಿ, ತಮ್ಮ ಅನುಭವನ ನಮಗೆ ಹೇಳಿ. ನಾವು ಮೊದಲು ಯಾವುದನ್ನು ನಾವು ಡಿಜಿಟಲೈಸರ್ಲಿ ಪೇ ಮಾಡೋದಾಗಲಿ ಏನು ಮಾಡ್ತಿರ್ಲಿಲ್ಲ. ನಾನು ಈ ಸಖಿ ಕೆಲಸಕ್ಕೆ ಸೇರ್ಕೊಂಡ್ಮೇಲೆ UPI ಡೌನ್ಲೋಡ್ ಮಾಡಿಕೊಂಡು ಆನ್ಲೈನಲ್ಲೆಲ್ಲ ಮಾರ್ಕೆಟಿಂಗ್ ಮಾಡೋದಾಗಿರ್ಬೋದು ಅಥವಾ ಆನ್ಲೈನಲ್ಲೇ ನಾನು ಎಲ್ಲಾನು ಸಾಲ ಮಾಡಿದರೆ ಅಥವಾ ಏನಾದರೂ ಇನ್ಶೂರೆನ್ಸ್ ಮಾಡೋದಾಗಿರ್ಬೋದು, ಲೈಟ್ ಬಿಲ್ಲು, ಕರೆನ್ಸಿ, ಬೇರೆ ಬೇರೆ ಥರದ ಏನೇನು ಅವಕಾಶಗಳಿದೆಯೋ ಆನ್ಲೈನಲ್ಲಿ ಅದನ್ನೆಲ್ಲ ಮಾಡೋಕ್ಕೆ ನಿಂತ್ಕೊಂಡಿದ್ದೀನಿ, ಮಾಡೋಕ್ ಕಲ್ತ್ಕೊಂಡಿದ್ದೀನಿ. ಮತ್ತೆ ನಾನು ಸಮುದಾಯಕ್ಕೂ ಹೇಳ್ಕೊಟ್ಟಿದ್ದೀನಿ. ಮತ್ತೆ ಆನ್ಲೈನಲ್ಲಿ ಕ್ರಯೋ ಅಂತ ಒಂದು ಆ್ಯಪ್ ಇದೆ, ಡಿಜಿಟಲ್ ಸಖಿ ಯೋಜನೆ ಇದೆ, ಆ ಆ್ಯಪ್ನ ಬಳಸಿ ಬಜೆಟ್ ಹೆಂಗೆ ಮಾಡೋದು, ಸಾಲ ಯಾವ ಥರ ತೀರಿಸೋದು, ಮತ್ತೆ EMI ಕಟ್ಟೋದು, ಇನ್ಶೂರೆನ್ಸ್ಗಳನ್ನ ಮಾಡಿಸ್ಕೊಡೋದು, ಅದನ್ನೆಲ್ಲ ನಾವು ಡಿಜಿಟಲ್ ಸಖಿ ಯೋಜನೆಯಿಂದ ಕಲ್ತ್ಕೊಂಡಿದ್ದೀವಿ. ಮತ್ತೆ ಅದರಿಂದ ಮಾಹಿತಿನೂ ತಗೋತಿರ್ತೀವಿ, ಏನೇನು ಮಾಹಿತಿ ಸಿಗುತ್ತೆ ಆನ್ಲೈನಲ್ಲಿ, ಗೂಗಲಲ್ಲಿ. ಲೊಕೇಶನ್ ಶೇರ್ ಮಾಡೋಕ್ಕೆ ಬರ್ತಿರ್ಲಿಲ್ಲ, ಲೊಕೇಶನ್ ಶೇರ್ ಮಾಡೋದನ್ನ ಕಲ್ತ್ಕೊಂಡಿದ್ದೀವಿ. ಮತ್ತೆ ಸಮುದಾಯಕ್ಕೂ ಹೇಳ್ಕೊಟ್ಟಿದ್ದೀವಿ ಲೊಕೇಶನ್ ಕಳಿಸೋದನ್ನ. ಮತ್ತೆ ಫೋನ್ಪೇ, ಗೂಗಲ್ ಪೇ, ಇದರಲ್ಲಿ Paytm ಮಾಡಿ. ಮತ್ತೆ ಬೇರೆ ಅವರು ಅಂಗಡಿಗಳು ಇಟ್ಕೊಂಡಿರ್ತಾರೆ ಹಳ್ಳಿ ಜನಗಳಿಗೆ, ಗೊತ್ತಿರಲ್ಲ ಅವ್ರಿಗೆ, Paytm ಮಾಡಿ ಆಗಿದೆ ಪೇಮೆಂಟ್ ಅಂತ ಹೋಗಿರ್ತಾರೆ, ಆದರೆ ಅವ್ರಿಗೆ ಆಗಿರಲ್ಲ ಪೇಮೆಂಟ್. ಅದು ವಾಯ್ಸ್ ರೆಕಾರ್ಡ್ ಥರ ಬರೋ ಅಂಥದ್ದು Paytm ಕೊಡಿಸೋ ಅಂಥದ್ದಾಗಿರ್ಬೋದು, ಅದ್ರ ಬಗ್ಗೆ ತಿಳುವಳಿಕೆ ಕೊಡಿಸೋದು. ಪಿಕೆ ಇದು ಆಧಾರ್ ಎನೇಬಲ್ ಪೇಮೆಂಟ್ ಸಿಸ್ಟಮ್ ಇದೆ, ಅದರಲ್ಲಿ ಮೆಸೇಜ್ ಬರೋಂಗೆ ಕೀಪ್ಯಾಡ್ಗೂ ಮೆಸೇಜ್ ಕೊಡೋದು, KYC ಕೊಡಿಸೋದು ಬ್ಯಾಂಕ್ಗಳಲ್ಲಿ ಹೋಗಿ, ಈ ತರದೆಲ್ಲ ಮಾಡ್ತೀವಿ ಸರ್. ತಾವೇ ಈಗ ಫ್ರಂಟ್ ಲೈನ್ ನಲ್ಲಿ ನಿಂತ್ಕೊಂಡು ಮಾಡ್ತೀರಿ? ಯಾವ ಸಿಸ್ಟಮ್ ಇಟ್ಕೊಂಡಿರ, ಕಂಪ್ಯೂಟರ್ ಸಿಸ್ಟಮ್? ಇಲ್ಲ ಸರ್, ಮೊಬೈಲ್ ಅಲ್ಲೇ ಮಾಡ್ತೀರಿ? ಗ್ರಾಮವನ್ನು ಆ ತರದ ನಮ್ಮ ಜೊತೆಯಲ್ಲಿ ಟ್ಯಾಬ್ ಇದೆ, ಟ್ಯಾಬ್ ಮತ್ತೆ ಗ್ರಾಮ್ ಒನ್ ಅಲ್ಲಿ ನಮಗೆ ಟ್ಯಾಬ್ ಅಲ್ಲಿ ಏನು ಅವಶ್ಯಕತೆ ಇದೆ ನಾವು ಮಾಡೋಂಥದ್ನ ನಾವು ಮಾಡ್ತೀವಿ. ಅಲ್ಲೇ ಹತ್ರದಲ್ಲಿ ಹಳ್ಳಿಲಿ ಗ್ರಾಮ ಒನ್ ಅಂತ ಇದೆ, ಅಲ್ಲಿ ಹೋಗಿ ಮಾಡಿಸ್ತೀವಿ. ಮತ್ತೆ ನಮ್ಗಲ್ಲಿ BC ಸಖಿಗಳು ಅಂತ ಇರ್ತಾರೆ, ಅವ್ರ ಕಡೆ ಹೋಗಿ ಮಾಡಿಸ್ತೀವಿ. ಮತ್ತೆ ಧರ್ಮಸ್ಥಳ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ BC ಅಂತ ಇರ್ತಾರೆ, ಅವ್ರನ್ನ ಜೊತೆಲಿ ಕರ್ಕೊಂಡೋಗಿ ಮನೆ ಮನೆಗೂ ಈ ತರದೆಲ್ಲ ಮಾಡಿಸ್ಕೊಡ್ತೀವಿ ಸರ್. ಇನ್ಶೂರೆನ್ಸ್ ಆಗ್ಲಿ ಏನೇ ಆಗ್ಲಿ ಬರೀ ಎಲ್ಲ ಆನ್ಲೈನ್ ಅಲ್ಲೇ ಕಟ್ಟಿಸೋ ತರ ಮಾಡ್ತೀವಿ. ಪೇಮೆಂಟ್ ಮಾಡೋದು ಅಷ್ಟೇ, ಲೋನ್ ತಗೊಂಡಿರ್ತಾರೆ ಜನಗಳು ಅದನ್ನು ಅಷ್ಟೇ ಆನ್ಲೈನ್ ಪೇಮೆಂಟ್ ಅಲ್ಲೇ ನಾವು ಮಾಡಿಸ್ತೀವಿ. ಆನ್ಲೈನ್ ಪೇಮೆಂಟ್ ಅಲ್ಲಿ ಮಾಡಿದ್ರೆ ಏನ್ ಉಪಯೋಗ ಅಂತ ಕೊಡ್ತೀವಿ. ನಮ್ಗೆ ಇವಾಗ ಕೊರೋನಾ ಟೈಮಲ್ಲೆಲ್ಲ ಬೇರೆ ಯಾರೋ ಬಂದು ಕಟ್ಟಿಸ್ಕೊಂಡು ಹೋಗೋರು, ಅವರು ತಗೊಂಡೋಗಿ ಬ್ಯಾಂಕಿಗೆ ಕಟ್ತಾರೋ ಇಲ್ವೋ ಅನ್ನೋ ನಂಬಿಕೆ ಕಟ್ತಿರ್ಲಿಲ್ಲ. ಇವಾಗ ನಮ್ಮಲ್ಲೇ ಸಾಕ್ಷಿ ಇರುತ್ತೆ, ಹಿಸ್ಟ್ರಿ ಬರುತ್ತೆ, ನಾವು ಅದನ್ನ ಆನ್ಲೈನ್ ಪೇಮೆಂಟ್ ಮಾಡೋದ್ರಿಂದ ಅವ್ರಿಗೆ ನಮ್ಮ ಹತ್ರ ಸಾಕ್ಷಿ ಇರುತ್ತೆ, ದಾಖಲೆಗಳು ಇರುತ್ತೆ. ಮತ್ತೆ ಕ್ಯಾಶ್ಲೆಸ್ ವ್ಯವಹಾರನ ಕಮ್ಮಿ ಮಾಡ್ತಾ ಇದ್ದೀವಿ, ಚೆಕ್ಕು ಮತ್ತೆ ಇದು ಆನ್ಲೈನ್ ಪೇಮೆಂಟ್ ಮುಖಾಂತರನೇ ಎಲ್ಲಾದ್ರಲ್ಲೂ ಪೇಮೆಂಟ್ ಮಾಡಿಸ್ತಿದ್ದೀವಿ. ಸಾಕಷ್ಟು ಜನಕ್ಕೆ ಉಪಯೋಗ ಆಗಿದೆ. ಆಗಿದೆ ಸರ್. ಸಾಮಾನ್ಯವಾಗಿ ಈಗ ದಿನಕ್ಕೆ ಎಷ್ಟು ಕುಟುಂಬಗಳ ಈ ಒಂದು ಪಾಲಿಸಿನ ತಲುಪಿಸ್ತೀರಿ? ದಿನಕ್ಕೆ ಒಂದು 3-5 ಜನಕ್ಕೆ ಒಂದು ಪಾಲಿಸಿನ ತಲುಪಿಸ್ತೀವಿ. ಬೇರೆ ಬೇರೆ ವಿಷಯದ ಇರ್ಬೋದು ಅದು ಎಲ್ಲಾದ್ರೂ. ಯಾವ್ಯಾವ್ದು ವಿಷಯ ನಮ್ಮ ಕುಟುಂಬಕ್ಕೆ ಕೊರತೆ ಕಂಡು ಬರ್ತದೆ ನಿಮ್ಗೆ ಅನ್ಸಿದ ಮಟ್ಟಿಗೆ? ಮೇನ್ ಆಗಿ ಇನ್ಸೂರೆನ್ಸ್ ನ ಮಾಡಿಸ್ಕೊಂಡಿರಲ್ಲ, ವಿಮೆ ಮಾಡಿಸಿರಲ್ಲ. ವಿಮೆ ಮಾಡಿಸಿರಲ್ಲ. ಯಾವ್ಯಾವ ವಿಮೆಯಲ್ಲಿ 16 ಪ್ರಕಾರ ಇದಾವೆ. ಆರೋಗ್ಯ ವಿಮೆ ಇದೆ. ಆರೋಗ್ಯ ವಿಮೆ ಅಂದ್ರೆ ಆಯುಷ್ಮಾನ್ ಭಾರತ್ ಅಂತ ಒಂದು ವಿಮೆ ಇದೆ, ಅದನ್ನ ಮಾಡಿಸ್ಕೊಂಡೇ ಇರಲ್ಲ ಜನ. ಆಧಾರ್ ಕಾರ್ಡ್ ತಗೊಂಡೋಗಿ ಕೊಟ್ರೆ ಫ್ರೀಯಾಗಿ ಮಾಡಿಕೊಡ್ತಾರೆ, ಅದನ್ನ ಮಾಡಿಸ್ಕೊಂಡಿರಲ್ಲ. ಅವರೇ ಬಂದು ನಮ್ಗೆ ಲ್ಯಾಪ್ಟಾಪ್ ಅಲ್ಲಿ ಅಥವಾ ಟ್ಯಾಬ್ ಅಲ್ಲಿ ಒಂದು ಅಪ್ಲಿಕೇಶನ್ ಗಳಲ್ಲಿ ಮಾಡಿಕೊಡ್ತಾರೆ ಆಯುಷ್ಮಾನ್ ಭಾರತ್ ಅಂತ. ಈ ಶ್ರಮ್ ಕಾರ್ಡ್ ಅಂತ ಮಾಡ್ತಿರ್ತಾರೆ. ಮತ್ತೆ ಕಾರ್ಮಿಕರ ಕಾರ್ಡ್ ಮಾಡಿಸ್ಕೊಂಡಿರಲ್ಲ ಎಷ್ಟೋ ಜನ. ಕಾರ್ಮಿಕ ಇಲಾಖೆಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಕಟ್ಟಡ ಕಟ್ಟಕ್ಕೆ ಹೋಗಿರ್ತಾರೆ, ಅವ್ರು ಕಾರ್ಮಿಕರ ಕಾರ್ಡ್ ಮಾಡಿಸಿರಲ್ಲ, ಅವ್ರಿಗೆ ತಿಳುವಳಿಕೆನೆ ಇರಲ್ಲ ಕಾರ್ಮಿಕ ಕಾರ್ಡ್ ಮಾಡಿಸ್ಕೋಬೇಕಾ ಅಂತ ಇರಲ್ಲ. ಕಾರ್ಮಿಕ ಕಾರ್ಡ್ ಮಾಡಿಸ್ಕೊಂಡ್ರೆ 60 ವರ್ಷ ಆದ್ಮೇಲೆ ಅವ್ರಿಗೆ ಪೆನ್ಷನ್ ಬರುತ್ತೆ ಪ್ರತಿ ತಿಂಗಳು, ಆ ಥರದ್ದೆಲ್ಲ ಮಾಡಿಸ್ಕೊಡ್ತೀವಿ. ಮತ್ತೆ ಇನ್ಸೂರೆನ್ಸ್ ಅಂದ್ರೆ ಇದು ಆರೋಗ್ಯ ವಿಮೆನು ಮಾಡಿಸ್ಕೊಡ್ತೀವಿ, ಮತ್ತೆ ಹೆಲ್ತ್ ಇನ್ಸೂರೆನ್ಸ್, ಜೀವ ವಿಮಾ ಯೋಜನೆಗಳು, ಆಕ್ಸಿಡೆಂಟಲ್ ವಿಮೆ, ಈ ಕೆರೆಗೆ ಬಿದ್ದು ಹಾವು ಕಚ್ಚಿ ಮತ್ತೆ ಮಳೆ ಬರ್ತಾ ಇದೆ ಕೆರೆಗಳಿಗೆಲ್ಲ ಅಪಘಾತ ವಿಮೆ ಮಾಡಿಸ್ಕೊಡ್ತೀವಿ. ಕೆರೆಗೆಲ್ಲ ಮೈ ತೊಳಿಯಕ್ ಹೋಗಿರ್ತಾರೆ, ದನ ಕೆರೆ ಮರ ಹತ್ತಿರ್ತಾರೆ, ಮತ್ತೆ ಮೇಲ್ಚಾವಣಿ ಹತ್ತಿರ್ತಾರೆ, ಅವಾಗ ಅಪಘಾತ ಆದ್ರೆ ವರ್ಷಕ್ಕೆ 20 ರೂಪಾಯಿ ಕಟ್ ಆಗೋದು ಅವ್ರ ಅಕೌಂಟ್ ಇಂದ. 20 ರೂಪಾಯಿ ಕಟ್ಟಿದ್ರೆ 2 ಲಕ್ಷ ರೂಪಾಯಿ ಆತರ ಏನಾದ್ರೂ ಆದ್ರೆ ಕ್ಲೈಮ್ ಆಗುತ್ತೆ. ಆ ತರದ್ದೆಲ್ಲ ಮಾಹಿತಿ ಅವ್ರಿಗೆ ಕೊಡ್ತೀವಿ. 346 ರೂಪಾಯಿದಂತ ಒಂದು ವಿಮೆ ಇದೆ, ಆ ವಿಮೆನೂ ಅಷ್ಟೇ ನಾವು ವರ್ಷಕ್ಕೆ ಒಂದೇ ಸತಿ ಕಟ್ಟಾಗೋದು. ಅದನ್ನ ನಾವು ಕೈಗೆಟಕದು, ಗ್ರಾಮೀಣ ಜನ ಅಂದ್ರೆ ಕೆಳಮಟ್ಟದಲ್ಲಿ ಇರ್ತಾರೆ ಅವರು, ಆರ್ಥಿಕವಾಗಿ ಅಷ್ಟೊಂದೇನ್ ಸಬಲರಾಗಿರಲ್ಲ, ಬಡವ್ರು ಇರ್ತಾರೆ. ಸ್ವಲ್ಪ ಜಾಸ್ತಿ ದುಡ್ಡು ಅಂತ ಅಂದ್ರೆ ಲೈಫ್ ಇನ್ಸೂರೆನ್ಸ್ ಎಲ್ಲ ಮಾಡಿಸ್ಕೊಂಡಿರ್ತಾರೆ, ಇವರು ಅವನ್ನೆಲ್ಲ ಮಾಡಿಸ್ಕೊಳಕ್ ಆಗಲ್ಲ. ಸ್ವಲ್ಪ ಕಮ್ಮಿ ಮಟ್ಟದಲ್ಲಿ ಇದ್ರೆ ಮಾಡಿಸ್ಕೊಂತಾರೆ. ಅವ್ರ ಹತ್ರ ಮಾಡಿಸಕ್ ಆಗುತ್ತೆ, ಮಾಡಿಸಿರಲ್ಲ. ನೀವು ಮಾಡಿಸಿ ಅಂತ ಹೇಳ್ತೀರಿ, ಮತ್ ಮಾಡ್ಕೊಡ್ತೀರಿ. 436 ರೂಪಾಯಿ ವಿಮೆಯಲ್ಲಿ ಏನಾಗುತ್ತೆ ಅಂದ್ರೆ ಅವರು ನಾರ್ಮಲ್ ಆಗಿ ಯಾವ ತರ ಏನಾದ್ರೂ ಡೆತ್ ಆದ್ರೂ ಅವ್ರಿಗೆ ಅಮೌಂಟ್ ಬರುತ್ತೆ. ಮತ್ತೆ ಪೆನ್ಷನ್ ಹೇಳ್ತೀವಿ APY ಅಂತ, ಅದನ್ನು ಅಷ್ಟೇನೆ ಯಾರು ಕಟ್ಟಿರಲ್ಲ. ಕೆಲವು ಗೌರ್ಮೆಂಟ್ ಎಂಪ್ಲಾಯೀಸ್ ಮಾತ್ರ ಪೆನ್ಷನ್ ತಗೊಂತಾರೆ, ಗ್ರಾಮೀಣ ಭಾಗದ ಜನರು ಪೆನ್ಷನ್ ತಗೊಳಕ್ ಆಗಲ್ಲ. ನಾವು ವಯಸ್ಸಾದಂತ ಕಾಲದಲ್ಲಿ ಯಾರು ನೋಡ್ಕೊಳ್ಳಲ್ಲ. ನಾವು ಇಂಡಿಪೆಂಡೆಂಟ್ ಆಗ್ಬೇಕು ಅಂತ ಅಂದ್ರೆ ನಾವು APY ಆ ತರದ್ದು 151 ರೂಪಾಯಿ ಇವಾಗ್ಲಿಂದಾನೆ ಕಟ್ಕೊಂಡು ಹೋಗ್ರಿ, ನಿಮ್ಗೆ ಇದಾಗುತ್ತೆ. ಅಕಸ್ಮಾತ್ ಏನಾದ್ರು ಆದ್ರೆ ನಿಮ್ಮ ಕುಟುಂಬಕ್ಕೆ ಬೆಂಬಲವಾಗಿರ್ತೈತೆ ಆ ಇನ್ಸೂರೆನ್ಸ್ ಆಗ್ಲಿ APY ಆಗ್ಲಿ ಅಂತ ಹೇಳ್ತೀವಿ. ಮತ್ತೆ ಪೋಸ್ಟ್ ಆಫೀಸ್ ಅಲ್ಲಿ RD ಮತ್ತೆ FD ಈ ತರದ್ದೆಲ್ಲ ಮಾಡಿಸಿ ಅಂತ ಹೇಳ್ತೀವಿ. ಮತ್ತೆ ಈಗ ಮನೇಲಿ ಹೆಣ್ಮಕ್ಳು ಇರ್ತಾರೆ, ಅವ್ರಿಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಆ ತರದ್ದೆಲ್ಲ ಮಾಡಿಸಿ ಇನ್ಸೂರೆನ್ಸ್, ಮುಖ್ಯಮಂತ್ರಿ ವಿಮೆ ಯೋಜನೆ ಅದನ್ನ, ಆಮೇಲೆ ಬೆಳೆ ನಾಶ ಆದ್ರೆ ಫಸಲ್ ಬಿಮಾ ಯೋಜನೆ ಮಾಡಿಸಿ. ಪ್ರತಿ ವರ್ಷ ಗ್ರಾಮ ಪಂಚಾಯತಿಗಳಲ್ಲಿ ಫಸಲ್ ಬಿಮಾ ಯೋಜನೆ ಮಾಡಿಸಿರ್ತಾರೆ, ಯೋಜನೆ ಮಾಡಿರ್ತಾರೆ, ಆದ್ರೆ ಜನಗಳಿಗೆ ಗೊತ್ತಿರಲ್ಲ ಅದು ಯಾವಾಗ ಮಾಡ್ತಾರೆ ಯಾವಾಗ ಮಾಡಿಸ್ಬೇಕು ಅಂತ ಗೊತ್ತಿರಲ್ಲ. ಗ್ರಾಮ ಪಂಚಾಯತಿಲಿ ಅವ್ರ ಪಾಡಿಗೆ ಅವ್ರು ಮಾಡಿರ್ತಾರೆ, ಜನಗಳಿಗೆ ಗೊತ್ತಿರಲ್ಲ. ನಾವು ಹೋಗಿ ಮನೆ ಮನೆ ಹತ್ರ ಹೋಗಿ ಹಿಂಗೆ ಮಾಡ್ತಾ ಇದಾರೆ ಬನ್ನಿ ಮಾಡಿಸೋಣ ಅಂದ್ರೆ ಅವರು ಮಾಡಿಸ್ಕೊಡ್ತಾರೆ. ಅದೇನಾದ್ರೂ ಬೆಳೆ ಏನೋ ಸರಿಯಾಗಿ ಬರಲಿಲ್ಲ, ಅತಿವೃಷ್ಟಿ ಅನಾವೃಷ್ಟಿ ಆಯ್ತು ಅಂದಾಗ ನಮ್ಗೆ ಅಮೌಂಟ್ ಬರಂಗೆ ಆನ್ಲೈನ್ ಅಲ್ಲೇ ಫ್ರೂಟ್ ID ಮಾಡಿರ್ತಾರೆ, ಅದನ್ನೇ ಮಾಡ್ತಾರೆ. ಅದನ್ನು ಅಷ್ಟೇ ಮೊಬೈಲ್ ಅಲ್ಲೇ ಅಪ್ಲಿಕೇಶನ್ ಕೊಟ್ಟಿರ್ತಾರೆ, ನಾವು ಮಾಡಬಹುದು ಮತ್ತೆ ಅಧಿಕಾರಿಗಳು ಮಾಡಬಹುದು, ಅದನ್ನು ಹೇಳ್ಕೊಡ್ತಾರೆ, ಕಲಿಸ್ಕೊಡ್ತಾರೆ, ಎಲ್ಲಾನು ಮಾಡ್ತಾರೆ. ಕೆಲವೊಬ್ರು ವಿಮೆ ಪಾಲಿಸಿ ಎಲ್ಲ ಮಾಡಿರ್ತಾರೆ, ಕಂತುಗಳನ್ನು ಕೂಡ ಹಣ ಕಟ್ಟಾಗಿರುತ್ತೆ, ಆದ್ರೆ ಅವರು ಕ್ಲೇಮ್ ಮಾಡಿರೋದಿಲ್ಲ ಅಂತದ್ದು ಕೂಡ ತಾವು ತಿಳಿಸ್ಕೊಡ್ತೀರಾ? ಹೌದು, ನಮಗೆ ಹಣ ಬಂದಿಲ್ಲ, ನನ್ನ ಮಗ ಇಂದ ಆಕ್ಸಿಡೆಂಟ್ ಅಲ್ಲಿ ಅಪಘಾತಕ್ಕಾಗಿ ತಿರ್ಕೊಂಡ್ಬಿಟ್ಟಾನ, ನಮ್ಗೆ ಇದು ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ, ಮಗನೇ ಇರೋದಿಲ್ಲಲ್ಲ, ಕೇಳೋರು ಯಾರು ಇರೋದಿಲ್ಲ, ಹಿರಿಯ ತಂದೆ ತಾಯಿ ಇರ್ತಾರೆ. ಸರ್, ನಾವು ಅವಾಗ ಏನ್ ಮಾಡ್ತೀವಿ, ಮನೆಗೆ ಹೋಗಿರ್ತೀವಿ, ಅವರು ಮಾಮೂಲಿ ನಾವು ಮಾತಾಡಿದಾಗ ಈ ತರ ನಮ್ಮ ಮಗ ಹೀಗೆ ಡೆತ್ ಆಗಿರೋದಾರೆ ಅಂತ ಹೇಳ್ತಾರೆ. ಅವ್ರದ ಪಾಸ್ಬುಕ್ ಇಸ್ಕೊಂಡೋಗಿ ಬ್ಯಾಂಕ್ ಅಲ್ಲಿ ಚೆಕ್ ಮಾಡಿಸ್ತೀವಿ. ಚೆಕ್ ಮಾಡಿಸಿ ಅವ್ರದ್ದು ಏನ್ ಡೆತ್ ಸರ್ಟಿಫಿಕೇಟ್ ಎಲ್ಲ ಕ್ಲೈಮ್ ಮಾಡಿ ಬ್ಯಾಂಕ್ ಮ್ಯಾನೇಜರ್ ಹತ್ರ ಕೊಟ್ಟು ಅವ್ರಿಗೆ ನಾವು ಅದನ್ನ ಈಗಾಗಲೇ ಒಂದಿಷ್ಟು ಜನ ಮಾಡಿದ್ರಿ, ಮಾಡಿಸಿದೀವಿ ಸರ್ ಆ ತರ, ಅದನ್ನ ಅವ್ರ ಕ್ಲೈಮ್ ಆಗೋಂಗೆ ನೋಡ್ಕೊಂತೀವಿ. ಅದು ಏನು 2 ತಿಂಗಳ ಒಳಗಾಗಿ ನಾವು ಕೊಡ್ಬೇಕು, ಅದನ್ನು ಮಾಹಿತಿ ಕೊಟ್ಟು ನಾವು ಅದನ್ನೆಲ್ಲ ಅವ್ರದ್ದೇನು ಎಲ್ಲ ಡಾಕ್ಯುಮೆಂಟ್ ಇರುತ್ತೆ ಆ ಡಾಕ್ಯುಮೆಂಟೇಶನ್ ಎಲ್ಲ ಬ್ಯಾಂಕಿಗೆ ನಾವೇ ಅವ್ರನ್ನ ಅಪ್ಪ ಅಮ್ಮ ಯಾರಿರ್ತಾರೆ ಅವ್ರನ್ನ ಜೊತೆಲಿ ಕರ್ಕೊಂಡೋಗಿ ಬ್ಯಾಂಕಿಗೆ ಅಪ್ಲಿಕೇಶನ್ ಕೊಟ್ಟು ಈ ತರ ಕಟ್ ಆಗಿದೆ ನಿಮ್ಮ ಅಕೌಂಟಲ್ಲಿ ಅಂದ್ಬಿಟ್ಟು ಎಲ್ಲ ಪ್ರೋಸೆಸ್ ಮುಗಿಸಿ ಕೊಡ್ತೀವಿ ಸರ್. ಇದೇ ತರ ಅಪಘಾತ ವಿಮೆ ಬಗ್ಗೆ ಕೂಡ ಹೇಳಿರ್ತೀರಿ ಅಲ್ಲಿ? ಹೌದು ಸರ್, ಎಲ್ಲ ಎರಡು ವಿಮೆಲ್ಲೂ ಅಷ್ಟೇ, ಎಲ್ಲ ಯಾವ್ಯಾವ ಅಪಘಾತ ವಿಮೆ ಈಗ ವಾಹನ ಖರೀದಿ ಮಾಡ್ಬೇಕಾದ್ರೆ ಮಾಡಿಸಿರ್ತಾರೆ, ಮತ್ತೆ ಒಂದ್ ಮೂರ್ನಾಲ್ಕು ವರ್ಷ ಆದ್ಮೇಲೆ ಅದು ಮುಗ್ದಿರ್ತದೆ ವಾಯ್ದೆ, ಮತ್ತೆ ಮಾಡ್ಸಕ್ ಹೋಗಲ್ಲ, ಸುಮ್ನೆ ಉಳಿದು ಬಿಡ್ತಾರೆ. ಅಲ್ಲ ಸರ್, ನಾವು ಅಪಘಾತ ವಾಹನ ವಿಮೆಯಲ್ಲೇನು ನಾವು ಮಾಹಿತಿ ಕೊಟ್ಟಿರಲ್ಲ, ವಾಹನ ವಿಮೆದೂ ಅವರು ಆರ್ ಟಿ ಓದವರು ಇದು ಮಾಡ್ಕೊಂತಾರೆ. ಮತ್ತೆ ನಾವು ಈ ಪಿ ಎಂ ಜೆ ಜಿ ಬಿ ವೈ ಪಿ ಎಂ ಎಸ್ ಬಿ ವೈ ಏನಿದೆಯೋ ಅದನ್ನ ಮಾತ್ರ ನಾವು ಪಾಸ್ಬುಕ್ ಅಥವಾ ಆಧಾರ್ ಕಾರ್ಡ್ ತಗೊಂಡೋಗಿ ಚೆಕ್ ಮಾಡಿಸಿ ಬ್ಯಾಂಕ್ ಮ್ಯಾನೇಜರ್ಗಳ ಹತ್ರ ಮಾತಾಡಿಸಿ ನಾವು ಅವ್ರಿಗೆ ಆ ಅಮೌಂಟ್ ಎಷ್ಟು ಬರುತ್ತೋ ಅಷ್ಟು ಕೊಡಿಸೋ ವ್ಯವಸ್ಥೆ ಮಾಡ್ತೀವಿ ಸರ್. ಇದೇ ತರ ಸಿಲಿಂಡರ್ ಗ್ಯಾಸ್ ಬಗ್ಗೆ ಕೂಡ ತಾವು ಮಾಹಿತಿ ಕೊಡಬಹುದಲ್ಲ? ಹೌದು ಸರ್, ಕೊಟ್ಟಿದೀವಿ. ಸಿಲಿಂಡರ್ ಸಂಪರ್ಕ ಇದೆಯೋ ಇಲ್ಲೋ ಇದೆಯೋ ಇಲ್ವೋ, ಮತ್ತೆ ಅದಕ್ಕೆ ನಾವು ಬೇರೆ ಬೇರೆ ಬ್ಯಾಂಕ್ ಮೂಲಕ ಈಗಾಗಲೇ ಆ ಒಂದು ವ್ಯವಸ್ಥೆ ಇದೆ ಇದೆ ಅವರ ಸಬ್ಸಿಡಿ ಬರೋ ಅಂತದ್ದು, ಅದಕ್ಕೆ ಆಧಾರ್ ಕೆವೈಸಿ ಲಿಂಕ್ ಮಾಡಿಸೋದು, ಉಜ್ವಲ ಯೋಜನೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀವಿ. ಯಾರು ಇನ್ನು ಕೆಲವು ರೇಷನ್ ಕಾರ್ಡ್ ಇರುತ್ತೈತೆ, ಒಂಟಿ ಮಹಿಳೆ ಇರ್ತಾರೆ, ಅವ್ರಿಗೆ ತೀರಾ ಆರ್ಥಿಕವಾಗಿ ತುಂಬಾ ಬಡವರಾಗಿರ್ತಾರೆ, ಅಂತವ್ರಿಗೆ ಉಜ್ವಲ ಯೋಜನೆ ಸ್ಕೀಮ್ ಬಂದಾಗ ವರ್ಷಕ್ಕೊಂದ್ಸತಿ ಬರುತ್ತೆ, ಆ ಸ್ಕೀಮ್ ಅಲ್ಲಿ ಅಪ್ಲಿಕೇಶನ್ ಹಾಕಿ ಅವರಿಗೆ ಗ್ರಾಮ ಪಂಚಾಯತಿ ಮೂಲಕ ಕೊಡಿಸೋ ವ್ಯವಸ್ಥೆ ಉಚಿತವಾಗಿ ಸಿಗುವಂತ ವ್ಯವಸ್ಥೆ ಕೊಡಿಸ್ತೀವಿ ಸರ್. ಸಾಕಷ್ಟು ಜನ ರೈತ ಮಹಿಳೆಯರು ಇರ್ತಾರೆ, ಈಗಾಗಲೇ ಪ್ರಧಾನ ಮಂತ್ರಿಯವರು ಆ ಒಂದು ಯೋಜನೆಗೆ ಅತಿ ಮಹತ್ವವನ್ನು ಕೊಟ್ಟಿದ್ದಾರೆ, ಉಚಿತವಾಗಿ ಕುಟುಂಬಕ್ಕೆ ಲಭ್ಯವಾಗುವ ಹಾಗೆ ನೋಡ್ಕೋತಾ ಇದ್ದಾರೆ. ಸಾಕಷ್ಟು ಜನ ಇದರ ಪ್ರಯೋಜನವನ್ನು ಕೂಡ ಮಾಡ್ಕೋತಾ ಇದ್ದಾರೆ. ಬ್ಯಾಂಕ್ಗಳು ಕೂಡ ರೈತರ ಮನೆ ಬಾಗಿಲಿಗೆ ಬಂದು ಅಥವಾ ಗ್ರಾಮೀಣ ನಾಗರಿಕರ ಮನೆಗಳ ಬಾಗಿಲಿಗೆ ಬಂದು ಈ ಒಂದು ವ್ಯವಸ್ಥೆ ಇದೆ ಪ್ರಯೋಜನ ಪಡ್ಕೊಳ್ಳಿ, ಮನೆ ಮನೆಗೆ ವಿಕಸಿತ ಭಾರತ ಯೋಜನೆ ಅಂತ ಬಂದಿದೆ ಈಗಾಗಲೇ, ಈಗಲೂ ಕೂಡ ಅದು ಅವಶ್ಯಕತೆ ಇದ್ದವರು ಹೋಗಿ ಸಂಪರ್ಕ ಮಾಡ್ಕೊಳ್ಬಹುದಾಗಿದೆ. ಹೌದು ಸರ್, ನಾವು ಮನೆಗೆ ಹೋದಾಗ ಅವ್ರ ಮನೆ ಪರಿಸ್ಥಿತಿ ಹೆಂಗಿದೆ ಅಂತ ನೋಡ್ಕೊಂಡು, ಅವ್ರ ಮನೇಲಿ ಗ್ಯಾಸ್ ಇದೆಯಾ ಇಲ್ವಾ ಅಂತ ನೋಡ್ಕೊಂಡು, ಅವ್ರಿಗೆ ಇಲ್ಲ ಅಂದ್ರೆ ಯಾವ ತರ ಗ್ಯಾಸ್ ಉಜ್ವಲ ಯೋಜನೆಗೆ ಅಪ್ಲೈ ಮಾಡೋ ಅಂತವ್ರಾದ್ರೆ ಉಜ್ವಲ ಯೋಜನೆಗೆ ಅಪ್ಲೈ ಮಾಡ್ತೀವಿ, ಇಲ್ಲ ಅಂದ್ರೆ ಮಾಮೂಲಿ ಯೋಜನೆಗೆ ಅಪ್ಲೈ ಮಾಡ್ಕೊಡೋದಾದ್ರೆ ಮಾಡ್ಕೊಡ್ತೀವಿ. ನಾರ್ಮಲ್ ಯಾವ ತರ ಇದೆ ಅದೇ ತರದ್ದು ಮಾಡ್ಕೊಡ್ತೀವಿ. ಉಜ್ವಲ ಯೋಜನೆಗೂ ನಾವು ಅಪ್ಲೈ ಮಾಡ್ಕೊಡ್ತೀವಿ ಸರ್ ಗ್ಯಾಸ್ ಸಿಲಿಂಡರ್ಗೆ. ಯಶೋದವ್ರೆ, ಇವತ್ತು ಸಾಕಷ್ಟು ಜನ ನಿಮ್ಮಂತ ಮಹಿಳೆಯರಿರ್ಬೋದು ಯುವತಿಯರಿರ್ಬೋದು ಡಿಜಿಟಲ್ ಸಖಿ ಒಂದು ಕಡೆ ನಾವು ವಿಚಾರ ಮಾಡಿದಾಗ ಹತ್ತಾರು ಯೋಜನೆಗಳು ಪ್ರಯೋಜನ ಜನರಿಗೆ ಸಿಗಬೇಕಾಗಿದೆ, ಸರ್ಕಾರ ಕೊಡ್ತಾ ಇದೆ ಜನ ಪಡ್ಕೋತಾ ಇಲ್ಲ, ಯಾಕೆ ಪಡ್ಕೋಬಾರ್ದು? ಹೌದಲ್ಲ, ತಾವು ಇಂಥ ಒಂದು ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದೀರಿ. ಇದೇ ಥರ ನಿಮ್ಮಂಥ ಆಸಕ್ತಿ ಇರುವಂಥವರು ಉಳಿದವರಿಗೂ ಕೂಡ ಇಂಥ ಒಂದು ವೇದಿಕೆನ ಆರಿಸ್ಕೊಳ್ಳಿ, ನೀವು ಕೂಡ ಈ ಮೂಲಕ ಸ್ವಾವಲಂಬಿ ಬದುಕನ್ನು ಕಟ್ಕೊಳ್ಬಹುದು ಅಂತ ಹೇಳ್ಬೋದಲ್ಲ? ಹೇಳ್ಬೋದು ಸರ್, ನಾವು ಈ ತರ ಸ್ವಾವಲಂಬನೆ ಬದುಕು ಕಟ್ಕೊಂಡಿದ್ದೀವಿ. ಈ ಡಿಜಿಟಲ್ ಸಖಿ ಕಾರ್ಯಕ್ರಮದಲ್ಲಿ ಸಖಿಗಳಿಗೆ ಉಪಯೋಗ ಮಾಡಿದಲ್ಲಿ ಮಹಿಳಾ ಉದ್ಯಮದಾರನನ್ನು ಬೆಳೆಸ್ತಾ ಇದ್ದೀವಿ. ಅವರು ಟೈಲರಿಂಗ್ ಮತ್ತೆ ಬೇರೆ ಯಾವ ತರ ಅಣವೆ ಬೇಸಾಯ ಕೃಷಿಲಿ ಏನಾದ್ರೂ ಟ್ರೈನಿಂಗ್ ಬೇಕು, ಹೈನುಗಾರಿಕೆಯಲ್ಲಿ ಟ್ರೈನಿಂಗ್ ಬೇಕು, ಮತ್ತೆ ನಾನು ಅಣವೆ ಬೇಸಾಯ ಮಾಡ್ತೀನಿ, ಮೇಕೆ ಸಾಕಾಣಿಕೆ ಮಾಡ್ತೀನಿ, ಕುರಿ ಸಾಕಾಣಿಕೆ ಮಾಡ್ತೀನಿ, ಕೋಳಿ ಸಾಕಾಣಿಕೆ ಮಾಡ್ತೀನಿ, ಮತ್ತೆ ನಾವು ಹಪ್ಪಳ ಮಾಡ್ತೀವಿ, ಸಂಡ್ಲಿಗೆ ಉಪ್ಪಿನಕಾಯಿ ಈ ತರದ ನಾನು ಏನಾದ್ರೂ ಮಾಡ್ತೀನಿ ಅಂದ್ರೆ ಅವ್ರಿಗೆ ಜಾಬ್ ಫಂಡಿಂಗ್ ಅಂತ ನಮ್ಮಲ್ಲಿ ಒಂದು ಸಣ್ಣ ಮೊತ್ತದ ಪ್ರೋತ್ಸಾಹ ಧನವನ್ನು ಕೊಟ್ಟು ಒಂದು 15,000 ರೂಪಾಯಿ 20,000 ರೂಪಾಯಿ ಒಳಗಡೆ ಕೊಟ್ಟು ಅವ್ರಿಗೆ ಉದ್ಯಮಕ್ಕೆ ಬೇಕಾಗುವಂತಹ ಲೈಸೆನ್ಸ್ ಇರ್ಬೋದು, ಮತ್ತೆ ಬೇರೆ ಪಂಚಾಯತಿ ಲೈಸೆನ್ಸ್, ಮತ್ತೆ ಅವ್ರಿಗೆ ಮಿಷಿನರೀಸ್ ಇರ್ಬೋದು ಸಣ್ಣ ಸಣ್ಣ ಪ್ರಮಾಣದ್ದು, ಅವ್ರ ಮುಂದುವರಿಯಕ್ಕೆ ಒಂದು ಪ್ರೋತ್ಸಾಹ ಧನ ಕೊಟ್ಟು ಅವ್ರಿಗೆ ಮಹಿಳಾ ಉದ್ಯಮದಾರರಿಗೆ ತರಬೇತಿ ಎಲ್ಲ ಕೊಟ್ಟು, ಮತ್ತೆ ಎಲ್ಲೆಲ್ಲಿ ಮಾರ್ಕೆಟಿಂಗ್ ವಿಂಗ್ಸ್ ಗಳಿರುತ್ತೆ ಅಲ್ಲೆಲ್ಲಾನು ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್. ಡಿಜಿಟಲ್ ಸಖಿ ಯೋಜನೆಯಲ್ಲಿ ಗ್ರಾಮೀಣ ಮಹಿಳೆಯರು ಮತ್ತೆ ಉದ್ಯಮಿದಾರರು ಮತ್ತೆ ಎಲ್ಲ ಗ್ರಾಮೀಣ ಮಹಿಳೆಯರು ಸಬಲೀಕರಣವನ್ನು ಮುಖ್ಯ ಉದ್ದೇಶವಾಗಿ ತಗೊಂಡು ಇದೆಲ್ಲ ಮಾಡ್ತಿದ್ದಾರೆ ಸರ್. ಯಶೋದ ಅವರು ನಿಮ್ ಮಾತು ಕೇಳಿದ್ರೆ ಇವತ್ತು ಯಾವ ಒಬ್ಬ ಯುವತಿ ಅಥವಾ ಮಹಿಳೆ ಏ ನನ್ನ ಹತ್ರ ಉದ್ಯೋಗ ಇಲ್ಲ ನಂಗೆ ಕೆಲ್ಸ ಇಲ್ಲ ಅಂತೇಳಿ ಕುತ್ಕೊಳ್ಳೋ ಅವಶ್ಯಕತೆನೆ ಕಂಡುಬರೋದಿಲ್ಲ. ಯಾಕಂದ್ರೆ ಹತ್ತಾರು ಅವಕಾಶಗಳು ನಮ್ಮ ಎದುರಿಗಿದ್ದಾವಲ್ಲ, ವಿಚಾರ ಮಾಡಿದ್ರೆ ಅಥವಾ ಆ ಕಡೆ ಈ ಕಡೆ ನಾವು ನೋಡಿದ್ರೆ ನಾವು ಕೂಡ ಯಾವುದೋ ಒಂದು ಉದ್ಯೋಗನ ಆಯ್ಕೆ ಮಾಡ್ಕೋಬಹುದು, ನಮ್ಮ ಸ್ವಂತ ಕಾಲ ಮೇಲೆ ನಾವು ನಿಲ್ಬಹುದು. ಕನಿಷ್ಠ ಒಂದು ಸ್ವಲ್ಪ ದಿನ ನಾವು ಯಾವುದೇ ಒಂದು ಉದ್ಯೋಗ ತಗೊಂಡ್ರೆ ಆರಿಸ್ಕೊಂಡ್ರೆ ಅಥವಾ ಮಾಡಕ್ ಶುರು ಮಾಡಿದ್ರೆ ತಕ್ಷಣಕ್ಕೆ ಅದು ನಮ್ಮ ಕೈ ಹತ್ತಲಿಕ್ಕಿಲ್ಲ. ಆದರೆ ನೀವು ದಿನ ದಿನ ಹೋದಂಗೆ ಈಗ 1 ತಿಂಗಳ 2 ತಿಂಗಳ 3 ತಿಂಗಳ ನೀವು ಎಷ್ಟು ದಿನ ನೀವು ನಷ್ಟನ ನೀವು ತಡ್ಕೊಳ್ತೀರಲ್ಲ ಅಷ್ಟು ನಿಮಗೆ ಯಶಸ್ಸಿನ ಒಂದು ಮೆಟ್ಲು ನಿಮಗೆ ಮುಂದೆ ಹೋಗ್ತಾ ಹೋಗುತ್ತೆ. ಹೌದಲ್ಲ, ಒಂದೊಂದು ಹೆಜ್ಜೆ ನೀವು ಏಕಾಏಕಿ ನಾವು 1 ರೂಪಾಯಿ ಇದ್ದಿದ್ದು 2 ರೂಪಾಯಿ ಆಗಲ್ಲ, ಒಂದು ರೂಪಾಯಿ ಆಗಬೇಕಾದ್ರೇನೆ ಅದು ಜೀರೋದಿಂದ ಒಂದು ರೂಪಾಯಿ ಆಗುತ್ತೆ. ಅದೇ ತರ 10 ರೂಪಾಯಿ ಆಗ್ಲಿಕ್ಕೆ ನಿಮ್ಗೆ ಎಷ್ಟು ದಿನ, 10 ದಿನ ಬೇಕಾಗುತ್ತೆ. ಒಂದ್ ದಿನಕ್ಕೆ 1 ರೂಪಾಯಿ ಅಂದ್ರೆ 100 ರೂಪಾಯಿಗೆ 100 ದಿನ ಬೇಕಾಗುತ್ತೆ. ಹಾಗೆ ಒಂದೇ ದಿನಕ್ಕೆ 100 ರೂಪಾಯಿ ಆಗುತ್ತೆ ಅಂತ ಆತರ ನಿರೀಕ್ಷೆ ಇಟ್ಕೊಳಕ್ ಆಗಲ್ಲ. ಹೌದು ಸರ್, ಆತರ ನಿರೀಕ್ಷೆ ಇಟ್ಕೊಳಕ್ ಆಗಲ್ಲ. ನಾವು ಈ ಪ್ರಾಜೆಕ್ಟ್ ಮುಗಿದ್ಮೇಲೂ ನಾವು ನಮ್ಗೆ ಅವಕಾಶಗಳು ಹುಡುಕೊಂಡ್ ಬರ್ತಾ ಇದೆ. ಗ್ರಾಮ ಪಂಚಾಯತಿಲಿ ಕೆಲಸ ಮಾಡೋದು MBK ಆಗಿ, ಮತ್ತೆ ನಾನು ಆಲ್ರೆಡಿ ಭೀಮಾ ಸಖಿ ಯೋಜನೆಗೆ ಅಪ್ಲಿಕೇಶನ್ ಆಗಿ ಎಕ್ಸಾಮ್ ಬರೆದು ನಾನು ಅದರಲ್ಲಿ LIC ಏಜೆಂಟ್ ಆಗಿ ವರ್ಕ್ ಮಾಡಕ್ಕೆ ಇದ್ ಮಾಡ್ತಿದೀವಿ. ಇಲ್ಲಿ ಮುಗಿದ್ಮೇಲೂ ಸಹ ಇವರು ಡಿಜಿಟಲ್ ಸಖಿ ಯೋಜನೆಯಿಂದ ನಮ್ಮ ಸಖಿಗಳಿಗಾಗ್ಲಿ ಗ್ರಾಮೀಣ ಜನತೆಗಾಗ್ಲಿ ಏನು ಮೋಸ ಆಗ್ದಿರಾ ಅಂತ ಕಾಲಕ್ಕೆ ಇವರು ಇದ್ ಪ್ರಾಜೆಕ್ಟ್ ಮುಗಿದ್ಮೇಲೂ ಅವರು ಸಬಲರಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಇದ ಈ ಅವಕಾಶವನ್ನು ಬಳಸ್ಕೊಂತ ಇದೀವಿ. ಮತ್ತೆ ನಾವು ಮುಂದೇನು ಮುಂದುವರಿತೀವಿ. ನಿಜವಾಗೂ ಖುಷಿ ಆಗುತ್ತೆ ಯಶೋಧ ಅವರೇ. ಇವತ್ತು ಮಾಹಿತಿ ತಂತ್ರಜ್ಞಾನದ ಯುಗ, ಕಿರುಬೆರಳ ತುದಿಯಲ್ಲಿ ನಮ್ಗೆ ಇವತ್ತು ಜಗತ್ತಿದೆ. ಮೊಬೈಲೇ ನಮ್ಗೆ ವಿಶ್ವವಿದ್ಯಾಲಯ, ಮೊಬೈಲೇ ಎಲ್ಲ. ಹಂಗಾಗಿ ನಾವು ಇದನ್ನು ಉಪಯೋಗ ಮಾಡಿಕೊಂಡ್ರೆ ನಮ್ಗೆ ಯಥೇಚ್ಛವಾಗಿ ನಾವು ಇವತ್ತು ಏನು ಹಣಕಾಸಿನ ವ್ಯವಸ್ಥೆ ಮಾಡ್ಕೊಳ್ಬಹುದು, ಅಥವಾ ಸದೃಢ ಲೈಫನ್ನು ಕಟ್ಕೊಳ್ಬಹುದು, ಸಂತೋಷಭರಿತವಾದ ಒಂದು ಜೀವನವನ್ನು ಕಂಡುಕೊಳ್ಬಹುದು. ಮೊದಲೇದಾಗಿ ಒಂದು ಡಿಸಿಪ್ಲಿನ್ ಬೇಕಾಗುತ್ತೆ, ಒಂದು ಶಿಸ್ತು ಸಂಯಮ ಬೇಕಾಗುತ್ತೆ. ಇದಿಲ್ಲ ಅಂದ್ರೆ ಆಗಲ್ಲ. ನಾನು ಮಾಡಬಲ್ಲೆ, ಏ ಅದಾಗಲ್ಲ ಇದಾಗಲ್ಲ ಅಂತ ಹೇಳೋದು ಒಂದು ಕಾಲ ಇತ್ತು, ಆದ್ರೆ ಈಗ ಎಲ್ಲ ಆಗುತ್ತೆ. ಮುಖ್ಯವಾಗಿ ದೃಢವಾದ ಮನುಷ್ಯ ಬೇಕು. ನಾ ಮಾಡಬಲ್ಲೆ, ನಾನು ಯಾರನ್ನು ಅವಲಂಬನೆ ಮಾಡಲೇಬೇಕಾಗಿಲ್ಲ. ಹೌದಲ್ಲ, ಯಾವುದೇ ಯುವತಿಯರು ಇರ್ಬೋದು, ಯುವಕರು ಇರ್ಬೋದು, ಹತಾಶರಾಗೋ ವಾತಾವರಣ ಇವತ್ತಿಲ್ಲ. ತಾವೇ ಕೂಡ ಇದಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಬೋದು. ಆದಾಯ ಕೂಡ ಸಾಕಷ್ಟು ತಾವು ಗಳಿಸ್ಬೋದಾಗಿದೆ. ಹೌದಲ್ಲ, ಈಗ ಒಂದು ಯಾವುದೋ ಒಂದು ಆನ್ಲೈನ್ ಮಾರ್ಕೆಟಿಂಗ್ ಮಾಡಬಹುದು ತಾವು, ಮಾಹಿತಿನ ತಂತ್ರಜ್ಞಾನದ ಯುಗದಲ್ಲಿ ತಾವು ಕುಂತಲ್ಲಿ ಮಾಡಬಹುದು. ಅಥವಾ ಈಗ ತಾವು ಹೇಳ್ದಂಗೆ 10 ಮಾಹಿತಿಯನ್ನು ತಾವು ಕೊಟ್ರೆ ಇಂಥ ಮಾಹಿತಿ ಸಿಗದೇ ಇಲ್ಲ ಕೆಲವು ಜನಕ್ಕೆ. ನೀವು ಮಾಹಿತಿ ಕೊಡ್ತೀರಲ್ಲ, ಅದಕ್ಕೆ ಕನಿಷ್ಠ ಚಾರ್ಜ್ ಅನ್ನು ಕೂಡ ತಾವು ಮಾಡ್ತೀರಿ. ಯಾವ ತರ ತಾವು ಈ ಒಂದು ಹಣಕಾಸಿನ ಒಂದು ವ್ಯವಸ್ಥೆಯನ್ನ ತಾವು ಮಾಡ್ತಾ ಇದ್ದೀರಿ ಸರ್? ನಾವು ಈ ಸರ್ವಿಸ್ ಪ್ರೊವೈಡ್ ಅಂತ ಕೊಡ್ತಾ ಇರೋದ್ರಿಂದ ನಾವು ಯಾವ್ದಕ್ಕೂ ಇಷ್ಟೆಲ್ಲ ಸರ್ವಿಸ್ ಕೊಟ್ರು ಯಾವ್ದಕ್ಕೂ 1 ರೂಪಾಯಿ ಇಸ್ಕೊಳ್ಳಲ್ಲ. ಅಲ್ಲಿ ಏನಾದ್ರು ಸರ್ವಿಸ್ ಚಾರ್ಜಸ್ ಏನಾದ್ರೂ ಇದ್ರಲ್ಲಿ ಸೈಬರ್ ಸೆಂಟರ್ ಅಲ್ಲಿ ಹೋದಾಗ ಅಲ್ಲಿ ಏನಿದೆಯೋ ಅದು, ಈಗ ಆಧಾರ್ ಏನು KYC ಮಾಡಿಸ್ಬೇಕು ಅಂತ ಸಮಯದಲ್ಲಿ ಬ್ಯಾಂಕ್ ಗಳಲ್ಲಿ ಆಧಾರ್ KYC ಫ್ರೀ ಆಗಿ ಮಾಡ್ತಾರೆ. ಮತ್ತೆ ಬ್ಯಾಂಕ್ ಅಲ್ಲಿ ಏನು ಅವ್ರ ಆಟೋಮೆಟಿಕ್ ಆಗಿ ಅವ್ರ ಅಕೌಂಟ್ ಇಂದ ಡೆಬಿಟ್ ಆಗೋಂಥದ್ ಮಾತ್ರ ನಾವು ಮಾಡಿಸೋದು. ಇನ್ನ ನಾವು ಕೊಡೋದು ಪೆನ್ಷನ್ ಮತ್ತೆ ಈ ತರ ಎಲ್ಲ ಫ್ರೀ ಆಗಿ ನಾವು ಇದನ್ನ ಕೊಡ್ತೀವಿ. ಅದ್ರ ಸರ್ವಿಸ್ ಟ್ಯಾಕ್ಸ್ ಏನಿದೆಯೋ ಅಷ್ಟು ಮಾತ್ರ ಕಟ್ಟಿಸ್ಕೊತೀವಿ, ಬೇರೆ ಏನು ನಾವು ಚಾರ್ಜಸ್ ತಗೊಳ್ಳಲ್ಲ ಸರ್. ಒಟ್ಟು ಸದೃಢ ಬದುಕು ಕಟ್ಕೊಳ್ಳಕ್ಕಾಗಿ ತಾವು ಮಾಹಿತಿನ ಪೂರೈಕೆ ಮಾಡ್ತೀರಿ? ಮಾಹಿತಿ ಕೊಡ್ತೀವಿ, ಕರ್ಕೊಂಡೋಗಿ ಮಾಡಿಸಿ ಕೊಡ್ತೀವಿ. ನಾವು ಯಾವ್ದೇ ಆಗ್ಲಿ ಹಣಕಾಸಿಂದು ನಾವು ಅವರಿಂದ ಪಡ್ಕೊಳ್ಳೋ ಅಂತದಿಲ್ಲ, ನಾವು ಅವರಿಗೆ ಹೆಲ್ಪ್ ಮಾಡಕ್ಕೋಸ್ಕರ ಸರ್ವಿಸ್ ಪ್ರೊವೈಡರ್ ಆಗಿ ಕೆಲಸ ಮಾಡ್ತೀವಿ ಸರ್. ಸರ್ವಿಸ್ ಪ್ರೊವೈಡರ್ ಆಗಿ ಕೆಲಸ ಮಾಡ್ತೀರಿ, ಜೊತೆಗೆ ತಾವು ಕೂಡ ಆ ಒಂದು ಸಣ್ಣ ಪುಟ್ಟ ವ್ಯವಹಾರ ಮಾಡ್ತೀರಿ? ಮಾಡ್ತೀವಿ, ಮಾಡ್ಲೇಬೇಕಲ್ಲ ತಮ್ಮ ಬದುಕು ಕೊಟ್ಕೊಳ್ಳಿಕ್ಕೆ. ನಮಗೂ ಇದರಲ್ಲಿ ಸ್ಯಾಲ್ರಿ ಕೊಡ್ತಾರೆ ಇಷ್ಟಿಷ್ಟು ಅಂತ, ತಿಂಗಳಿಗೆ 1,000-5,000 ಸ್ಯಾಲ್ರಿ ಕೊಡ್ತಾರೆ, ಮತ್ತೆ 1-2,000 ಟ್ರಾವೆಲ್ ಅಮೌಂಟ್ ಕೊಡ್ತಾರೆ, ಇನ್ಸೆಂಟಿವ್ ಅಂತ ನೀವಾಗೆ ಒಂದು ಸಂಸ್ಥೆ ಕಟ್ಕೊಂಡಿದ್ದೀರಿ ಕೊಡ್ತಾರೆ. ಮತ್ತೆ ಇದರಿಂದ ನಾವು ಅಷ್ಟೇ ಬೇರೆ ಏನಾದ್ರೂ ಮಾಡ್ಕೋಬಹುದು. ನಮ್ಗೆ ನಾಲೆಜ್ ಇದೆ. ಇದಲ್ದಲೆ ಭೀಮಾ ಸಖಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದೀನಿ. ಮನೇಲಿ ನಾವು ಕೃಷಿ ಕುಟುಂಬದಲ್ಲೇ ಇರೋದ್ರಿಂದ ನಾವು ಕೋಳಿ ಸಾಕಾಣಿಕೆ ಮಾಡ್ತಿದೀವಿ, ಮತ್ತೆ ಹೈನುಗಾರಿಕೆ ಮಾಡ್ತಾ ಇದೀವಿ, ಮೇಕೆ ಸಾಕಾಣಿಕೆ ಇರ್ತೀವಿ, ಮತ್ತೆ ನಾವು ಅಡಿಕೆ ಸೊಸಿ, ತೆಂಗಿನ ಸೊಸಿ ಎಲ್ಲ ನಾಟಿ ಮಾಡಿ ಮಾರೋ ಅಂತದನ್ನೆಲ್ಲ ಮಾಡ್ತಿದೀವಿ. ಮತ್ತೆ ನಾವು ಕಾಕ್ಟ ನರ್ಸರಿ ಮಾಡ್ತೀರಿ? ನರ್ಸರಿ ಮಾಡ್ತೀವಿ. ಮತ್ತೆ ಕಾಕ್ಟ ಗಿಡ ಅಂತ ಬರುತ್ತೆ, ಅವನ್ನೆಲ್ಲ ಹಾಕೊಂಡಿರ್ತೀವಿ. ನಮ್ಗೆ ಏನ್ ಬೇಕೋ ಅದನ್ನ ಇದು ಫ್ರೀ ಟೈಮ್ ಅಲ್ಲಿ ಮಾಡ್ತೀವಿ. ನಾವು ಜಾಯಿಂಟ್ ಫ್ಯಾಮಿಲಿ, 10 ಜನ ಇದೀವಿ ನಮ್ಮ ಮನೆಯಲ್ಲಿ. ಏನ್ ಮಾಡ್ತಾರೆ ನಿಮ್ಮ ಅಪ್ಪನ? ಕೃಷಿಕರು. ಮನೆಯವರು ಕೋಳಿ ಅಂಗಡಿ ಇಟ್ಕೊಂಡಿದ್ದಾರೆ, ಚಿಕನ್ ಅಂಗಡಿ ಇಟ್ಕೊಂಡಿದೀವಿ. ಅಪ್ಪನು ಕೃಷಿಕರು, ತಮ್ಮದೇ ಇರೋ ಟ್ರ್ಯಾಕ್ಟರ್ ಇದೆ, ಮತ್ತೆ ಬೇರೆ ಎಲ್ಲ ನಾವು ಆಲ್ರೌಂಡ್ ಎಲ್ಲ ಮಾಡ್ತೀವಿ. ಖುಷಿ ಇದೆ ಯಶೋಧಗೆ? ಹೌದು ಸರ್, ಖುಷಿ. ಏನಂತೀರಿ ನಿಮ್ಮ ಅಂತ ಉಳಿದ ಯುವಕ ಯುವತಿಯರಿಗೆ? ಅದು ಯಾವ್ದೋ ಒಂದನ್ನೇ ಮಾಡ್ಕೊಳ್ಳೋದ್ ಕೂತಾದ್ರೆ ಸರಿ ಹೋಗಲ್ಲ, ಎಲ್ಲಾನು ಮಾಡ್ಬೇಕು. ಎಲ್ಲ ಕೃಷಿ ಮಾಡ್ಬೇಕು, ಮೇಕೆ ಸಾಕಾಣಿಕೆ, ಕುರಿ ಸಾಕಾಣಿಕೆ, ತೋಟಗಾರಿಕೆ, ಮತ್ತೆ ಏನು ಸಾಕಾಣಿಕೆ ಏನು ಇರುತ್ತೋ ಎಲ್ಲಾನು ನಾವು ಸರ್ಕಾರ ಅಷ್ಟೊಂದು ಸವಲತ್ತುಗಳನ್ನ ಕೊಡ್ತಾ ಇದೆ. ನಾವೆಲ್ಲ ಸರ್ಕಾರದಿಂದ ಎಲ್ಲಾನು ಉಪಯೋಗಿಸ್ಕೊಂಡು ಎಲ್ಲಾನು ಮಾಡ್ತಿದ್ರೆ ನಾವು ಸಕ್ಸಸ್ ಆಗ್ತೀವಿ. ಸಂತೋಷ ಯಶೋಧ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ನಿಮ್ಮ ಒಂದು ಯಶಸ್ಸಿನ ಅನುಭವವನ್ನ ನಮ್ಮ ರೈತ ವರ್ಗಕ್ಕೆ ತಿಳಿಸಿದ್ದಕ್ಕೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ತಮ್ಮ ಭವಿಷ್ಯ ಇನ್ನೂ ಉಜ್ವಲ ಆಗಲಿ ಅಂತ ನಾವು ಕೂಡ ಹಾರೈಸ್ತೇವೆ. ಕೆಲವರು ಇರ್ತಾರೆ ಯಶೋಧ ಅವ್ರ ಜೊತೆಗೆ ಅವರ ಅನುಭವವನ್ನು ನಾವು ಇನ್ನೂ ಕೇಳ್ಕೋಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ ದಯವಿಟ್ಟು ಹೇಳಿ. 7892648406. ಇನ್ನೊಮ್ಮೆ ಹೇಳಿ. 7892648406. ಇನ್ನೊಮ್ಮೆ ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್. ರೈತ ಬಾಂಧವರೇ, ಇದುವರೆಗೆ ರೈತರಿಗೆ ಡಿಜಿಟಲ್ ತಂತ್ರಜ್ಞಾನದ ಮಹತ್ವ ಈ ವಿಷಯವಾಗಿ ಡಿಜಿಟಲ್ ಸಖಿ ಯಶೋಧ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದ್ದವರು ತಿಮ್ಮಪ್ಪ ಹೆಚ್ಚಗೌಡ. ಈಗ ತುರುವೇಕೆರೆ ತಾಲೂಕು ಕೊಳಲದ KR ತೂಪೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದವನ್ನು ಕೇಳೋಣ. ಜೈ ಗುರು ಮಂಗಳ ನಮ ಪಾರ್ವತಿ ಪದರ ರಾಮದೇ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಬಿಸಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾದಾನಂ ದಕ್ಷಿಣಾಮೂರ್ತಿಯೇ ನಮಃ. ಕುರುಡು ನಾಯಿ ತಂತೆಗೆ ಬಂತಂತೆ, ಅದು ಏತಕ್ಕೆ ಬಂತೋ? ಕುರುಡು ನಾಯಿ ತಂತೆಗೆ ಬಂತಂತೆ, ಕುರುಡು ನಾಯಿ ತಂತೆಗೆ ಬಂತಂತೆ, ಅದು ಏತಕ್ಕೆ ಬಂತೋ? ಕುರುಡು ನಾಯಿ ತಂತೆಗೆ ಬಂತಂತೆ. ಕಲ್ಲು ಸಕ್ಕರೆ ಹಿತವಿಲ್ಲವಂತೆ, ತುಂಡು ಎಲುಬು ಕಡಿಯಿತಂತೆ, ಕಲ್ಲು ಸಕ್ಕರೆ ಹಿತವಿಲ್ಲವಂತೆ, ತುಂಡು ಎಲುಬು ಕಡಿಯಿತಂತೆ, ಎಲ್ಲರೂ ಮಕ್ಕಳನ್ನೇ ಹೆಚ್ಚಿತಂತೆ, ಕೊಂಡು ಹೋಗುವಾಗ ಯಾರಿಲ್ಲವಂತೆ, ಎಲ್ಲರೂ ಮಕ್ಕಳನ್ನೇ ಹೆಚ್ಚಿತಂತೆ, ಕೊಂಡು ಹೋಗುವಾಗ ಯಾರಿಲ್ಲವಂತೆ. ಕುರುಡು ನಾಯಿ ತಂತೆಗೆ ಬಂತಂತೆ, ಒಂದು ಭಕ್ತಿ ಮಾಡಗೋರೋ ಪಾದದಲ್ಲಿ ನಿನ್ನ ಮನಸ್ಸಿನಲ್ಲಿ ಮಂಗಳ ನಮ ಪಾರ್ವತಿ ಪದರ ರಾಮದೇವಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನ ಬಿಸಜೇ ಭವರೋಗಿಣ ನಿಧಿಯೇ ಸರ್ವವಿದ್ಯಾದಾನಂ ದಕ್ಷಿಣಾಮೂರ್ತಿಯೇ ನಮಃ. ಮೇಲು ಮಂಟಪದಲ್ಲಿ ನೋಡಣ್ಣ ಪಾಲಾಕ್ಷ ಪಾರ ಬ್ರಹ್ಮ ತನ್ನೊಳಗಿ ಹನು ಕಾಣಣ್ಣ. ಮೇಲು ಮಂಟಪದಲ್ಲಿ ನೋಡಣ್ಣ ಪಾಲಾಕ್ಷ ಪಾರ ಬ್ರಹ್ಮ ತನ್ನೊಳಗೆ ಹನು ಕಾಣಣ್ಣ. ಮೇಲು ಮೇಲು ಮಾಡುತ್ತೈತೆ ಮೇಲ ಜ್ಯೋತಿ ಬೆಳಗುತ್ತೈತೆ. ತನ್ನೊಳಗಿಹನು ಕಾಣಣ್ಣ ಮೇಲು ಮಂಟಪದಲ್ಲಿ ನೋಡಣ್ಣ ಪಾಲಾಕ್ಷ ಪಾರ ಬ್ರಹ್ಮ ತನ್ನೊಳಗೆಯನು ಕಾಣಣ್ಣ. ಎಷ್ಟು ದಿನವಿಲ್ಲಿದ್ದರೇನಣ್ಣ ಈ ಲೋಕದೊಳಗೆ ಕಷ್ಟವೈತೆ ತಿಳಿಯೋ ನಮ್ಮಣ್ಣ. ಎಷ್ಟು ದಿನವಿಲ್ಲಿದ್ದರೇನಣ್ಣ ಈ ಲೋಕದೊಳಗೆ ಕಷ್ಟವೈತೆ ತಿಳಿಯೋ ನಮ್ಮಣ್ಣ. ಅಷ್ಟದಳದ ಕಮಲದಲ್ಲಿ ಇಷ್ಟಲಿಂಗನ ಕೋಣೆಯಲ್ಲಿ ದಳದ ಕಮಲದಲ್ಲಿ ಇಷ್ಟಲಿಂಗನ ಕೋಣೆಯಲ್ಲಿ ಮುಟ್ಟಿ ಪೂಜೆ ಮಾಡುವಂತ ಯೋಗ ಅಡವನು ಸಾಧಿಸಣ್ಣ. ಮುಟ್ಟಿ ಪೂಜೆ ಮಾಡುವಂತ ಯೋಗ ಅಡವನು ಸಾಧಿಸಣ್ಣ. ಮೇಲೆ ಮಂಟಪದಲ್ಲಿ ನೋಡಣ್ಣ ಪಾಲಾಕ್ಷ ಪಾರ ಬ್ರಹ್ಮ ತನ್ನೊಳಗಿಗನು ಕಾಣಣ್ಣ. ಮೇಲೆ ಮಂಟಪದಲ್ಲಿ ನೋಡಣ್ಣ ಪಾಲಾಕ್ಷ ಪಾರ ಬ್ರಹ್ಮ ತನ್ನೊಳಗೆಯನು ಕಾಣಣ್ಣ. ಧ್ಯಾನ ಧ್ಯಾನ ಪಾನ ಆಪಾನ ಸಾಮಾನ್ಯರೆಲ್ಲ ನಿನ್ನೊಳಗೆ ಇಹರು ಕಾಣಣ್ಣ. ಧ್ಯಾನ ದಾನ ಪ್ರಾಣ ಆಪಾನ ಸಾಮಾನ್ಯರೆಲ್ಲ ನಿನ್ನೊಳಗೆ ಇಹರು ಕಾಣಣ್ಣ. ಪ್ರಾಣಕಾಂತನ ಪಟ್ಟಣದಲ್ಲಿ ಪ್ರಜ್ಞನಿರುವ ಸ್ಥಾನದಲ್ಲಿ ಸಾಧಿಸಣ್ಣ. ಮುಟ್ಟಿ ಪೂಜೆ ಮಾಡುವಂತ ಯೋಗಾಡವನು ಸಾಧಿಸಣ್ಣ. ಮೇಲೆ ಮಂಟಪದಲ್ಲಿ ನೋಡಣ್ಣ ಪಾಲಾಕ್ಷ ಪಾರ ಬ್ರಹ್ಮ ತನ್ನೊಳಗಿಹನು ಕಾಣಣ್ಣ. ಮೇಲೆ ಮಂಟಪದಲ್ಲಿ ನೋಡಣ್ಣ ಪಾಲಾಕ್ಷ ಪಾರ ಬ್ರಹ್ಮ ತನ್ನೊಳಗಿಹನು ಕಾಣಣ್ಣ. ಯೋಗ ಎಂಟನು ನೆಚ್ಚಬೇಡಣ್ಣ ನಿರ್ಗುಣ ರಾಜ ಯೋಗಿ ತನ್ನೊಳಗಿಹನು ಕಾಣಣ್ಣ. ಯೋಗ ಎಂಟನು ನೆಚ್ಚಬೇಡಣ್ಣ ನಿರ್ಗುಣ ರಾಜ ಯೋಗಿ ತನ್ನೊಳಗಿಹನು ಕಾಣಣ್ಣ. ನಾಗಕೂರ್ಮ ದೇವದತ್ತ ಕುಸುಮ ಧನಂಜಯರಿರುವರಣ್ಣ. ನಾಗಕೂರ್ಮ ದೇವದತ್ತ ಕುಸುಮ ಧನಂಜಯರಿರುವರಣ್ಣ. ಬಾಗಿಲು ಒಂಬತ್ತು ಮುಚ್ಚಿ ಭೋಗಿ ಶಯನನ ಸೇವಿಸಣ್ಣ. ಬಾಗಿಲು ಮಂಟಪದಲ್ಲಿ ನೋಡಣ್ಣ ಪಾಲಾಕ್ಷ ಪಾರ ಬ್ರಹ್ಮ ತನ್ನೊಳಗಿಹನು ಕಾಣಣ್ಣ. ಮೇಲು ಮಂಟಪದಲ್ಲಿ ನೋಡಣ್ಣ ಪಾಲಾಕ್ಷ ಪಾರ ಬ್ರಹ್ಮ ತನ್ನೊಳಗೆಯನು ಕಾಣಣ್ಣ. ಜೀವಸ್ಥಾನವು ಯಾವುದೇಳಣ್ಣ ನಿನ್ನೊಳಗೆ ಇರುವ ಜೀವ ಸಾಕ್ಷಿಯು ಇಲ್ಲೇ ಇಹದಣ್ಣ. ಜೀವಸ್ಥಾನವು ಯಾವುದೇಳಣ್ಣ ಈ ದೇಹ ಇರುವ ಜೀವ ಸಾಕ್ಷಿ ಇಹನು ಕಾಣಣ್ಣ. ಮೇಲೆ ಮಂಟಪದಲ್ಲಿ ನೋಡಣ್ಣ ಪಾಲಾಕ್ಷ ಪಾರ ಬ್ರಹ್ಮ ತನ್ನೊಳಗೆಯನು ಕಾಣಣ್ಣ. ಕರ್ಮಕಾಂಡವ ಕಳೆಯಬೇಕಣ್ಣ ಹರಿಭಕ್ತನ